ಈ ಸಾಯಿಲ್ ಹೆಲ್ತ್ ಕಾರ್ಡ್ಗೆ ಹಣ ಕೊಡಬೇಕಾದ ಕೆಂಪಣ್ಣ? ಇಲ್ಲಪ್ಪ, ಇದು ಸಂಪೂರ್ಣ ಉಚಿತ. ಪ್ರತಿ 3 ವರ್ಷಕ್ಕೊಮ್ಮೆ ಹೊಸ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನ ನೀಡಲಾಗುತ್ತೆ. ಆರೋಗ್ಯವಂತ ಜಮೀನಿನಿಂದ ಆರೋಗ್ಯವಂತ ಬೆಳೆ ಪಡ್ಕೋಬಹುದು ನೋಡು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 6:25. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಆರು ಗಂಟೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು. 7:45 ರಾಸಾಯನಿಕಗಳು ಜೀವನಕ್ಕೆ ಪೂರಕವೇ ಮಾರಕವೇ? ಮಾತನಾಡುತ್ತಾರೆ ಜಯಂತ್ ಎಚ್, ಮಂಗಳೂರು ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ. ಅಪ್ನೆ ತೆಹಜೀಬ್ ಸೆ ದೂರ್ ಹೋತೆ ಹುಯೆ ಹಮಾರೆ ನೌಜವಾನ್, ಈ ವಿಷಯವಾಗಿ ಚರ್ಚೆ. ಭಾಗವಹಿಸುತ್ತಾರೆ ನಜ್ಮಾ ಖಾಜಿ, ನಜ್ನೀನ್ ವದ್ದು ಮತ್ತು ಸಜೀದಾ ಖಾನ್. ನಡೆಸಿಕೊಡುತ್ತಾರೆ ಸಲೀಮಾ ಕೊಳೂರ್. 9:30 ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿ. ರೂಪಕ ಕ್ರಿಪ್ಸ್ ಮಿಷನ್, ರಾಜಾಜಿ ಯೋಜನೆ ಹಾಗೂ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್. ರಚನೆ ಡಾ ನಾಮದೇವ್ ಎಸ್ ಜಾಧವ್, ನಿರ್ಮಾಣ ಡಾ ಸದಾನಂದ ಪೆರ್ಲಾ. ಕಲಬುರಗಿ ಕೇಂದ್ರದ ಕೊಡುಗೆ. 10:05 ನಾಟಕ ಅಪರಾಧಿ, ರಚನೆ ಡಿ ಅರವಿಂದ ಭದ್ರಾವತಿ, ನಿರ್ಮಾಣ ಪಿ ರವಿಶಂಕರ್. ಭದ್ರಾವತಿ ಕೇಂದ್ರದ ಕೊಡುಗೆ. 10:35 ಚಿತ್ರಗೀತೆಗಳು. ಇವಿಷ್ಟು ಇನ್ನು ಮುಂದೆ ಮೂಡಿ ಬರಲಿದೆ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.